ಸಿರಿ ಆದರಿಂದ ನಿನ್ನೆ ನೀ ಯಜ್ಞವೇ ಸನಿನ್ ಮಿಲಾದ ವೀಡೋಯೇ ಅಪಗೆ ಆದರೆ ವಾಸನ ಮಲೈ ಜೀವೇರಿ ಆದರಿಂದ ತಿನ್ನೆ ನೀ ಆದರೆ ಮಾದರ ಕಿನ್ನೆ ನೀ ಸಂಜುಯ್ ಬಗೆ ತರುಯ ಬಗೆ ಮಲೈ ಪೆಟ್ಟಿ ಬಗೆ ಅಪ್ಪಿಸಿ ಅಗೆ ಮಾವುದೆ ಸಿರಿ ಆದರಿಂದ ತಿನ್ನೆ ನೀ ಅದೇ